ತಿಳ್ಕೊಳ್ಬೇಕು, ಏನಾದ್ರು ಮಾಡ್ಬೇಕು, ಏನಾದ್ರು ಬೆಳಿಬೇಕು ಅಂದ್ರೆ ಏನ್ ಮಾಡ್ಬೇಕಂತ ಅದ್ರ ಬೇಕಲ್ಲ. ಏನಾದ್ರು ಬೇಕಂದ್ರೆ ನಮ್ಮ ಮಕ್ಳಿಗೆ ನಮ್ಮ ಭಾವರ ಹತ್ರ ಕೇಳ್ತಿರ್ತೀವಿ ನಾವು. ಏನ್ ಲಾಭ ನಷ್ಟ ಅಂತ ಗೊತ್ತಿಲ್ಲ, ಲಾಸೇ ಲಾಸ್, ಲಾಸ್ ಮಾಡ ಸರ್ ಅದ್ರಿಂದ. ಆದ್ರೆ ಮನೆ ಏನ್ ಮಾಡಿದ್ರೆ ಲಾಸ್, ಆಳಿಂದು ಕಷ್ಟ ಸರಿ ಸರ್. ನಾವ್ ಮತ್ತೆ ಅದನ್ನ ಏನಾರಾಗ್ಲಿ ಅಂತೇಳಿ ಕೊನೆಗೆ ಮುಂದೆ ಮಕ್ಕಳಿರ ಆಗುತ್ತಲ್ಲ ಅಂತೇಳಿ ಮಾಡ್ಕೊಂಡ್ ಹೋಗ್ತಾ ಇದೀವಿ ನಮ್ಮ ಮನೆ ಫ್ಯಾಮಿಲಿ ನಾವು. ಈಗ ಮಾಲತಿ ಮರೆ, ಈಗ ನೀವು ಇಷ್ಟ ದಿನ ಮನೇಲಿ ಇದ್ದು ಕಳೆದ 2-3 ವರ್ಷದಲ್ಲಿ ಕೃಷಿಗೆ ಬಂದಿದ್ದೀರಿ, ನಿಮ್ಗೆ ಹೇಗೆ ಹೊಂದಾಣಿಕೆ ಆಗ್ತಾ ಈ ಪರಿಸರ? ಇದು ಖುಷಿ ಅನ್ಸುತ್ತೆ ಸರ್. ಕಷ್ಟ ಕೆಲಸ ಅಂತ ಅನಿಸಿತ? ಏನ್ ಕಷ್ಟ ಅನ್ಸಲ್ಲ ಸರ್, ಖುಷಿ ಅನ್ಸುತ್ತೆ. ಅಂದ್ರೆ ನಿಮ್ಮ ಕುಟುಂಬ ಅಂದ್ರೆ ನಿಮ್ಮ ಪೂರ್ವಿಕರು ನಿಮ್ಮ ತವರು ಮನೆ ಕೃಷಿಕರ? ಕೃಷಿಕರು ಸರ್. ಹಾಗಾಗಿ ಏನ್ ಸಮಸ್ಯೆ? ಕೊಡಳ್ಳಿ ಸರ್ ನಮ್ ತವರು ಮನೆ ಅರ್ಕಮಳಿ ಹತ್ರ. ಅವ್ರ ಕೂಡ ಎಲ್ಲಾ ಬೆಳಿತಾರೆ, ಸೇವಂತಿಗೆ ಹೂ, ಗಿಡಗಳು, ನಮ್ಮ ಚೆಂಡು ಹೂ, ನಮ್ಮ ಶೇಂಗಾ, ಪ್ರತಿಯೊಂದು ಬೆಳಿತಾರೆ ನಮ್ಮ ಅಪ್ಪರು. ಈಗ ತೋಟ, ತೋಟದ ಮನೆ ಆದ್ಮೇಲೆ ಇಲ್ಲೇ ಇದ್ರಿ ನೀವು? ನಾವು ಇಲ್ಲೇ 3 ವರ್ಷ ಆದ್ ಸರ್. ಇಲ್ಲೇ 3 ವರ್ಷ ಇದ್ರಿ? ಇಲ್ಲೇ ಇದ್ವಿ. ನಮಗೊಂದು ಬೋರ್ವೆಲ್ ಹಾಕೊಟ್ರು ಸರ್ ನಮ್ಮ ಸರ್. ಹಾಕ್ಸಿದ್ಮೇಲೆ ನಾವು ಇಲ್ಲಿ ಬಂದು ವಾಸವಾಗಿದೀವಿ ಸರ್. ಏನ್ ಮಾಡ್ಬೇಕ ಅನ್ಕೊಂಡು ಇದೀವಿ ಸರ್, ಏನ ಸಾಧನೆ ಮಾಡ್ಬೇಕ ಅನ್ಕೊಂಡಿದೀವಿ. ನಾವು ಇರೋದ್ರೊಳಗೆ ಮಾಡಿ ಹೋಗ್ಬೇಕಂತ. ಮಕ್ಕಳಿಗೆ ಆಗಿದ್ರೆ ಒಳ್ಳೇದಾಗ್ಲಿ, ಹೌದು ನಮ್ಗೂ ಆಗಿದ್ರೆ ಮಕ್ಕಳಿಗೆ ಆಗಲಿ ಒಳ್ಳೇದು. ಮೊಮ್ಮಕ್ಳು ಅದಾರ ಸರ್, 4 ಜನ ಮೊಮ್ಮಕ್ಳು ಅದಾರ, ಇಬ್ರು ಗಂಡ ಮಕ್ಳು, ಇಬ್ರು ಸ್ವಸ್ಥರಂದ್ರು. ಸೊಸಿ ಬ್ಯಾಂಕ್ ಮನೆ ಕ್ಯಾಶಿಯರ್ ಅದಾಳ ಸರ್ ಬಳ್ಳಾರಿಯಲ್ಲಿ. ಒಬ್ರು ಸೊಸಿ ಮನೆಯಲ್ಲಿ ಬಿ ಎ ಓದಿದಾಳ ಸರ್, ಅವ್ರು ಮಿಷನ್ ಇದು ಮಾಡ್ತಿದಾರ ಸರ್, ರಾಟಿ ರಾಟಿ ಹೊಲಿತಾ ಇದಾರೆ. ನಾನು ಹೆಚ್ಚಿನ ಪ್ರಮಾಣದಾಗ ಕೋಳಿ ಫಾರಂ ಆಗ್ಲಿ, ಆಕಳಾಗ್ಲಿ, ಎಮ್ಮೆ ಆಗ್ಲಿ, ಕುರಿಗಳು ಸರ್ ಮಾಡ್ಬೇಕಂತ ಬಹಳ ಆಸೆ ಐತಿ. ಅದಕ್ಕೆ ನಮಗೆ ಬೆಂಬಲ ಕೊಡೋರಿ ಇಲ್ಲ ಸರ್. ಬೆಂಬಲ ಅಂದ್ರೆ ಈಗ ನೀವು ಸ್ವಲ್ಪ ಏನ ಮಾಹಿತಿ ಕೊಟ್ಟು ನಮಗೆ ಮಾಡಂತದ್ದು ಹೇಳ್ಕೊಡೋರು ಇಲ್ಲ, ಅದು ಹೇಳ್ಕೊಟ್ರೆ ಖಂಡಿತ ಮಾಡ್ತೀನಿ ಸರ್. ಈ ಬಗ್ಗೆ ಕೃಷಿ ಇಲಾಖೆಯವರು ಇದಾರೆ, ತೋಟಗಾರಿಕೆ ಇಲಾಖೆಯವರು ಇದಾರೆ, ಪಶು ಸಂಗೋಪನೆ ಇಲಾಖೆಯವರು ಇದಾರೆ, ಅವರ ಸಂಪರ್ಕದಲ್ಲಿ ಇದ್ದೀರಾ? ಹೇಗೆ ಇದೀವಿ ಸರ್? ಇದೀವಿ, ಮಾಡಿಸ್ಕೊಂಡಿಲ್ಲ, ಬಂದಿಲ್ಲ ಸರ್, ಇನ್ನ ಸಬ್ಸಿಡಿ ಏನೋ ಬಿಟ್ಟಿಲ್ಲ, ಬಿಟ್ರೆ ಮಾಡಿಸ್ಕೊಡ್ತೀವಿ ಅಂತ ಹೇಳಿದಾರೆ ಸರ್. ಸರ್, ಈಗ 3 ವರ್ಷದಿಂದ ನೀವು ಕೃಷಿಗೆ ಬಂದ್ರಿ, ಒಂದು ಇವರು ತಮ್ಮ ವೃತ್ತಿಯನ್ನು ಬಿಟ್ಟು ಏನಾದ್ರೂ ಮಾಡ್ಬೇಕು ಅಂತ ಬಂದ್ರು, ಕೃಷಿನೇ ಆಯ್ಕೆ ಮಾಡ್ಕೊಂಡ್ರು. ಇಲ್ಲಿ ಬಂದಾಗೆ ಆರಂಭದಲ್ಲಿ ಏನೇನ್ ಇತ್ತು, ಏನೇನ್ ಬೆಳಿತಾ ಇದ್ರಿ, ಬೆಳಿಲಿಕ್ಕೆ ಶುರು ಮಾಡಿದ್ರಿ ನೀವು? ಫಸ್ಟ್ ಮೆಕ್ಕೆಜೋಳ ಸರ್, ಮೆಕ್ಕೆಜೋಳದ್ದು, ಆಮೇಲೆ ರಾಗಿ ಹಾಕಿದ್ವಿ. ಒಂದ್ಸಲ 2 ಸಲ ಮಳೆ ಬಂದೆ ಕೈ ಕೊಡ್ತ ಮೆಕ್ಕೆಜೋಳ. ಒಂದ್ಸಲ ರಾಗಿ ಸಿಕ್ತು, ರೇಟ್ ಸಿಗ್ಲಿಲ್ಲ. ರಾಗಿ ಚೆನ್ನಾಗಿ ಬೆಳೆದಿದ್ವಿ, ಬರುವಲ್ಲ ನಮ್ದು ನೀರಾವರಿ ಅಲ್ರಿ, ಬರುವಲ್ಲ ಬರುವಲ್ಲ ರಾಗಿ ಚೆನ್ನಾಗಿ ಬಂತು, ಸೊ ಅದು ರೇಟ್ ಸಿಗ್ಲಿಲ್ಲ. ಮತ್ತೆ ಮಾಡಿದ್ವಿ ಸಾಲ, ಮತ್ತೆ ಮೈ ಮೇಲೆ ಬಿತ್ತು, ಇಲ್ಲಿ ಬಿಡು ಅಂತೇಳಿ ಮೈ ಮಾಡಿದ್ವಿ. ಮತ್ ನೆಕ್ಸ್ಟ್ ನಮ್ಮ ಸಾಗರದಲ್ಲಿ ನಮ್ಮ ಸೊಸೆಯ ಮಾವ ಬ್ರದರ್ ಅದಾರ, ಅವ್ರು ಅಡಿಗೆ ಸಸಿ ಕೊಡ್ತೀನಿ ನೀವು ಸಾಕ್ರಿ ಅಂತ ಹೇಳಿ ಅವ್ರು ಅಲ್ಲಿ ದುಡ್ಡು ಕೊಟ್ಟು ಸಸಿ ತಗೊಂಡ್ಬಂದು ನಾವು ಇಲ್ಲಿ ಮಾಡಿದೀವಿ. ಹಾಕಿದ್ರೆ ಈಗ ಒಂದ್ ಬೆಲಕ ನಡಕ್ ಹತ್ತಿದ್ರಿ, ಅದು ಅದ್ರಲ್ಲಿ ಮಗ್ ನಡಕ ನುಗ್ಗಿಕಾಯಿ ಹಾಕಿದೀವಿ, ನುಗ್ಗಿಕಾಯಿ ಚೆನ್ನಾಗಿ ಬರ್ಬೋದು. ಇದ್ಮೇಲೆ ಹೋದ್ಸಲ ಸ್ವಲ್ಪ ಬಂತು, ನಮ್ಮ ಮನೆಯಲ್ಲೇ ಸ್ವಲ್ಪ ಇದು ಮಾಡಿದ್ವಿ, ಹೊರಗಡೆ ಸ್ವಲ್ಪ ಕೊಟ್ಟಿವಿ. ಈ ಸಲ ನುಗ್ಗೆಕಾಯಿ ಚೆನ್ನಾಗಿದೆ, ಇದೆಲ್ಲ ನಮ್ಗೆ ಸಿಗ್ಬೋದ. ನುಗ್ಗೆಕಾಯಿ ಎಷ್ಟು ಗಿಡಗಳು ಹಾಕಿದ್ದಾರೆ? ಒಂದ್ 60 ಇದಾವ್ರಿ. 60. ಅಡಿಕೆ ಗಿಡಗಳು ಒಂದ್ 400 ಇದಾವೆ. 450. ಅದ್ರ ಮಧ್ಯದಲ್ಲಿ ಇವನ್ ಹಾಕಿದ್ರು. ಎರಡರ ಮಧ್ಯೆ ಒಂದು ಅಡಿಕೆ ಗಿಡ, ಒಂದ್ ನುಗ್ಗೆ ಗಿಡ. ನುಗ್ಗೆಕಾಯಿ ಬಿಡ್ತಾ ಇದೆ, ಹೋಸಲ ಬಿಟ್ಟಿದೆ, ಹೋಸಲ ಬಿಟ್ಟಿದ್ರು ಬಿಟ್ಟಿದ್ರೆ ಅದಕ್ಕಿಂತ ಚೆನ್ನಾಗಿದೆ. ಇದ್ರಲ್ಲಿ ನಮಗೆ ಲಾಭ ಸಿಕ್ಕಂತ ನನಗೆ ಮನಸ್ಸಿಗಿದೆ. ಅಂದ್ರೆ ಮಾರ್ಕೆಟ್ಗೆ ಈಗಾಗಲೇ ಕೊಟ್ಟಿದ್ರಾ? ಒಂದ್ಸಲ ಕೊಟ್ಟಿದ್ರೆ ಎಷ್ಟು ಬಂತು? ಒಂದು 7 ಸರ್ಪ ಬಂದಿರ್ಬೋದು ಅಷ್ಟೇ. 7 ಸರ್ಪ ಮಂದಿಗೆಲ್ಲ ಕೊಟ್ಟು ನಮ್ ಫ್ಯಾಮಿಲಿ ನಮಗೆ ಉಂಡು ಒಂದು 7 ಸರ್ಪ ಲಾಭ ಇರ್ಬೋದು ಅಂತ ಅನ್ಸುತ್ತೆ ನನಗೆ. ಈ ಸಲ ನುಗ್ಗೆ ಚೆನ್ನಾಗಿ ಸಿಗ್ಬೋದು ಅಂತ ಅನಿಸುತ್ತೆ ನನಗೆ. ಅಲ್ಲ, ಇದರ ಪ್ರಕ್ರಿಯೆ ಹೇಗೆ, ಯಾವ್ಯಾವ ತಿಂಗಳಿಂದ ಕಾಯಿ ಬಿಡ್ಲಿಕ್ಕೆ ಶುರು ಆಗ್ತದೆ, ಎಷ್ಟು ದಿನದವರೆಗೂ ನೀವು ಕಾಯಿ ಬಿಡಿಸ್ತೀರಿ, ಹೇಗೆ ಸರ್? ಅದು 5 ತಿಂಗಳಿಂದ ಮೇಲೆ ಬರುತ್ತೆ ಸರ್, ಅದು ಕಟ್ ಮಾಡಿದ್ಮೇಲೆ ಹೂ ಬಿಡುತ್ತೆ, ಆಮೇಲೆ ಅದರಿಂದ ಕಾಯಿ ಬಿಟ್ಟು ಚೆನ್ನಾಗಿ ಬರ್ತದೆ. ಇದಕ್ಕೂ ಪ್ರೂನಿಂಗ್ ಮಾಡಬೇಕು? ಕಟ್ ಮಾಡೋದೆಲ್ಲ ಇರುತ್ತೆ ಸರ್. ಆಮೇಲೆ ಔಷಧಿ ಹೊಡಿಬೇಕು, ಅಡಿಕೆ ಗಿಡಕ್ಕೆ ಔಷಧಿ ಹೊಡಬೇಕು ಸರ್, ನುಗ್ಗೆ ಗಿಡಕ್ಕೆ ಔಷಧಿ ಹೊಡಬೇಕು ಸರ್. ಎಲ್ಲಕ್ಕೂ ಔಷಧಿ ಹೊಡಿದ್ರೆ ಲಾಭ ಕೆಲಸನೇ ಇಲ್ಲ ಸರ್, ಲಾಭ ಒಟ್ಟು ಔಷಧಿ ಹೊಡಲೇಬೇಕು. ನಮಗೆ ಲಾಭ ಇಲ್ಲದ್ರೆ ಅವ್ರಿಗೆ ಲಾಭ ಮಾಡ್ಕೊಳ್ಳೇಬೇಕು ನಾವು. ಸೊ ಈ ಅಡಿಕೆ ಗಿಡ ದೊಡ್ಡದಾಗೋವರೆಗೂ ಇದು ನಿಮ್ಮ ಇನ್ಕಮ್ ಜನರೇಟ್ ಮಾಡ್ತಾ ಇದೆ? ಮತ್ತೆ ಏನೇನಿದೆ? ನಡುಕೋಸ್ ಬಾಳಿ ಇದೆ ಸರ್, ಸ್ವಲ್ಪ ಬಾಳಿ ಇದೆ. ಈಗಲೇ ಒಂದು 2 ಮನೆ ಬಿಟ್ಟಿದ್ದಾರೆ ನಡಿ. ಈಗ ಅದರಲ್ಲಿ ನಡಕ ನಾವು ಕಡಲೆ ಹಾಕಿದ್ವಿ ಸರ್, ನಡುಕಲ್ಲಿ ಒಂದು ಅದು ಹೊರವಾರ ಅದಕ್ಕೆ ನೀರ್ ಬಿಡಲ್ರಿ, ಮಳೆಯಿಂದ ನೀರು ಕಡಲೆ. ಈಗ ಒಂದ್ 2-3 ಚೀಲ ಆಗ್ಬೋದ ನಡುಕದಿಂದ, ಎರಡು ನಡು ಗ್ಯಾಪ್ ಇರ್ತಲ್ಲ ಅದ್ರೊಳಗೆ ಕಡಲೆ ಹಾಕಿದ್ವಿ ನಾವು. ಅದ್ರಲ್ಲಿ ಒಂದ್ 3 ಚೀಲ ಆಗ್ಬೋದು ಈಗ ಕಡಲೆ. ಇನ್ನೊಂದು ಮಕ್ಕಳಲ್ಲಿ ರಾಗಿ ಹಾಕಿ ಸರ್, ರಾಗಿ ಹಾಕಿ ರಾಗಿ ನೀವು ಬೆಳಿತಾನೆ ಇರ್ತೀರಿ? ರಾಗಿ ಬೆಳಿತಿರ್ತೀವಿ ಸರ್, ಮನೆಗೆ ಬೇಕು ಅಂತ. ಮನೆಗೆ, ಸೊ ಇದಕ್ಕೆ ಜೀವನಕ್ಕೆ, ನಿಮ್ಮ ಸಂಬಂಧಿಕರಿಗೆ, ಮನೆಗೆ ಎಲ್ಲರಿಗೂ ಬೇಕಲ್ಲ. ಈಗ ಒಂದು 1 ವರೆಗೆ ಆಲ್ರೆಡಿ ರೆಡಿ ಇದೆ ಈಗ. ಇಲ್ಲಿ ಒಂದು 1 ಎಕರೆ ಇದೆ, ಸೊ ರಾಗಿ ಇದೆ, ಅಡಿಕೆ ಇದೆ, ಮತ್ತೆ ನುಗ್ಗೆ, ಬಾಳೆ, ಇದೆಲ್ಲ ಇದು ಈಗ ಸದ್ಯಕ್ಕೆ ಇರತಕ್ಕಂತ ಬೆಳೆಗಳು. ಈಗ ನೀವ್ ಏನೇನ್ ಮಾಡ್ತಿರ್ತೀರ ಮಾಯಿ, ನೀವು ತೋಟದಲ್ಲೇ ಇಲ್ಲಿ ಸ್ಟೇ ಆಗಿರೋದ್ರಿಂದ ಇಲ್ಲಿ ಏನೇನ್ ಕೆಲಸಗಳು, ಹೆಣ್ಣು ಮಕ್ಕಳ ಕೆಲಸಗಳು? ಕಳೆ ತೆಗಿತೀವಿ ಸರ್, ಕಳೆ ತೆಗಿತೀವಿ, ಆಮೇಲೆ ಹುಳ ಪಳ ಏನಿದ್ರೆ ಇದು ಮಾಡ್ತೀವಿ ಸರ್. ಕೋಳಿದೊಂದ್ ಐತಲ್ಲ, ಕೋಳಿನೂ ಸಾಕೊಳ್ತಿದ್ರು. ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ರ ಕೋಳಿ? ಇತ್ತು ಸರ್, ಅದು ಬೆಕ್ಕು ಗಿಕ್ಕು ಎಲ್ಲ ಬಂದು ಬಿಟ್ಕೊಂಡು ಹೋದ್ವು. ಕೋಳಿ ಸಾಕಾಣಿಕೆ ಇತ್ತು ಸರ್, ಮತ್ತೆ ಒಂದಿಷ್ಟು ಪ್ರೊಟೆಕ್ಟಿವ್ ಆಗಿ ಏನಾದ್ರು ಮಾಡ್ಕೋಬೇಕಾಗಿತ್ತು ಅಂತ ಅನ್ಕೊಂಡಿ ಸರ್. ನಿಮ್ಮೇಲೆ ಮಾಡ್ಬೇಕಂತ. ಈಗ ಕೋಳಿ ಸಾಕಾಣಿಕೆಯ ಪ್ರಮಾಣ ಕಡಿಮೆ ಮಾಡ್ಕೊಂಡ್ರ? ಹೌದ್ ಸರ್. ಯಾಕೆ? ಅವು ಬೆಕ್ಕು ಅಳವಿ ಬೆಕ್ಕು ಬಂದು ತಿನ್ನಕತ್ ಬಿಡ್ ಸರ್, ದಿನ ಒಂದ್ ತಗೊಂಡ್ ಹೋಗತ್ ಬಿಟ್ಟು, ಹಂಗಾಗಿ ಬೇಡ ಬಿಡು ಅಂತ ಹೇಳಿ ಬಿಟ್ಬಿಟ್ಟಿ ಸರ್. ಸಾಕದು ಹತ್ತದ ಸರ್, ಈಗ ಉಳಿಸ್ಕೊಂಡಿನ ಹತ್ತು ಅಲ್ಲೇ ಮರಿ, ಅದನ್ನ ಹತ್ತು ಮರಿ ಮಾಡಿಸ್ಕೊಂಡು ಐದು ಕೋಳಿ ಮಾಡ್ಬೇಕು ಅನ್ಕೊಂಡಿನ್ ಸರ್. ಪ್ರಾಫಿಟ್ ಆಗ್ತಾ ಇದೆಯಾ ಸರ್? ಎಲ್ಲಿ ಮಾರಾಟಕ್ಕೆ ನೀವು ಕೊಡೋದು? 20 ರೂಪಾಯಿ ಒಂದು ಮೊಟ್ಟೆ ತಗೊಂತಾರ ಸರ್. 20 ರೂಪಾಯಿ ಒಂದು ಮೊಟ್ಟೆ? ಮೊಟ್ಟೆ ಅಂದ್ರೆ ಜವಾರಿ 1000 ಒಂದು ಕೋಳಿ, 5-8 1000 ತಂದು ಕೋಳಿ ತಗೊಂಡು. ಕೋಳಿದೆ ಆದಾಯ ಜಾಸ್ತಿ ಇದೆ? ಜಾಸ್ತಿ ಇದೆ ಸರ್, ಅದೇ ಜಾಸ್ತಿ ಇದೆ, ಎಲ್ಲದಕ್ಕಿಂತ ಆದಾಯ ಜಾಸ್ತಿ ಇದೆ. ಅದನ್ನ ಅದೊಂದು ಇದು ಮಾಡ್ಕೊಂಡು ಶೆಡ್ ಎಲ್ಲ ಮಾಡ್ಕೊಂಡು ಹಾಕ್ಬೇಕಂತ ಬಹಳ ಆಸೆ ಐತೆ ಸರ್ ನನಗೆ. ಈ ಮೊಟ್ಟೆಯ ವಿಶೇಷತೆ 20 ರೂಪಾಯಿ ಒಂದು ಮೊಟ್ಟೆ? ಜವಾರಿ ಮೊಟ್ಟೆ ಅಲ್ಲ ಸರ್. ಹೌದಾ? ಯಾರು ತಗೊಂಡು ಹೋಗ್ತಾರೆ ಇದನ್ನ? ಬಂದ್ ಹೋಗ್ತಾರೆ ಸರ್, ರೈತರಿಗೆ ಇಲ್ಲಿ ಊರಲ್ಲಿ ಇರ್ತ ಬಂದ್ ತಗೊಂಡು ಹೋಗ್ತಾರೆ, ಇಲ್ಲಿಗೆ ಬರ್ತಾರೆ. ಹೌದಾ? ತೋಟಕ್ಕೆ ಬಂದ್ ತಗೊಂಡು ಹೋಗ್ತಾರೆ. ನೀವೇನ್ ಮಾಲ್ಗಿಲ್ಗೆ? ಸ್ವಲ್ಪ ಸರ್, ಜಾಸ್ತಿ ಆದ್ರೆ ಮತ್ತೇನ ಮಾಲ್ಗಿಲ್ ಹಾಕ್ಬೋದು ನಾವು, ಸ್ವಲ್ಪ ಅಲ್ಲ, ಒಂದ್ 10-8 ಮತ್ತೆ ಮೊಟ್ಟೆ ಇಡ್ತಾವಲ್ಲ, ಅವೇ ನಮ್ ನಡೀತ ಸರ್ ಸಣ್ಣ ಜೀವನ. ಈಗ ಕೆಲವ್ರಿಗೆ ಪೇಷಂಟ್ಗಳು ಬೇಕದು? ಬೇಕು ಸರ್, ನಮಗೂ ಬೇಕು, ಮಕ್ಕಳು ಮೊಮ್ಮಕ್ಕಳು ನಾವು ಊಟ ಮಾಡ್ತೀವಿ. ಡೈಲಿ ಒಂದ್ ಮೊಟ್ಟೆ ತಿಂತೀವಿ ಸರ್ ಇಬ್ರು, ಅವ್ರಿಗೊಂದ್ ಮೊಟ್ಟೆ ನಮಗೊಂದ್ ಮೊಟ್ಟೆ, ದಿನಕ್ಕೊಂದು ಮೊಟ್ಟೆ ತುಂಬುದು ಹೊಟ್ಟೆ, ಪೌಷ್ಟಿಕತೆ ಹೊಟ್ಟೆ ಅದು. ಸೊ ನೋಡಿ, ಹೆಣ್ಮಕ್ಳು ಈ ತರ ಒಂದು ಉಪಕಸಬುಗಳನ್ನ ಮಾಡ್ಕೊಳ್ತಾ ಇದ್ರೆ ಆರ್ಥಿಕವಾಗಿ ಯಾವ್ದೇ ಸಮಸ್ಯೆ ಇಲ್ಲದೆ ನಿರ್ವಹಿಸಬಹುದು. ನಾನೇನ್ ಹೇಳ್ತೀನಂದ್ರೆ, ಹೆಣ್ಮಕ್ಳು ಕೋಳಿ ಸಾಕಣೆ ಅದರಿಂದ ತುಂಬಾ ಲಾಭ ಐತೆ ನೋಡ್ರಿ ಸರ್. ಸಾಕದು ಇದು ಬೇಕು. ನಿಮ್ಗೆ ಕೋಳಿ ಸಾಕಾಣಿಕೆ ಅನುಭವ ಇತ್ತಮ್ಮ ಅಲ್ಲಿ ಮೊದ್ಲು? ಇತ್ತು ಸರ್, ಕೋಳಿ ಅಂದ್ರೆ ಸಾಕಾಣಿಕೆ ಅಲ್ಲ, ಮನೇಲಿ ಎಷ್ಟು ಬೇಕಷ್ಟು ಸಾಕ್ತಿದ್ರು ಸರ್. ನೀವು ಬಿಟ್ಬಿಡೋದು ಹೊಲದಲ್ಲಿ, ಅವಟಿಗೆ ಅವ ಬಂದು ಕೂಡೋದು, ಅವಟಿಗೆ ಅವ ಮರಿ ಮಾಡ್ಸ್ಕೊಂಡು ಹೊರಗೆ ಬರೋದು. ಈಗಲೂ ಎಲ್ಲ ಇಲ್ಲಿ ಹೊರಗಡೆ ಹೊಲದು ಇಲ್ಲ ಸರ್, ಕೆಬರ್ತಾವ ಅಂತ ಹೇಳಿ ಹಂಗಸುಮ ಜಾಲರಿ ಮಾಡಿ ಒಳಗ್ ಬಿಟ್ಟಿದ್ವಿ ಸರ್. ಹೌದಾ? ಸಂಜೆಗೆ 6 ಗಂಟೆಗೆ ಬಿಡ್ತೀವಿ ಸರ್. ಬೆಳೆಗಳಿಗೆ ಹಾನಿ ಮಾಡ್ತಾವ? ತಿಂತ ಸರ್, ಕೆಬರ್ ಬಿಡ್ತಾವ ಸರ್, ಅಡಿಕೆ ಗಿಡ ಎಲ್ಲ ಕೆಬರ್ ಬಿಡ್ತಾವ. ಅದು ಒಳ್ಳೇದಲ್ವಾ, ಹುಳಗಳಿದ್ರೆ ತಿಂತವೆ. ಈಗ ನೀರ್ ಬಿಡ್ಬೇಕಲ್ಲ ಸರ್, ಇವರು ಪೈಪ್ ಹಚ್ಚಿ ನೀರ್ ಬಿಡ್ತೀವಿ ಸರ್. ನಾವು ಮನೆಗಳಿಗೆ ಹೆಂಗ್ ನೀರ್ ಬಂದಾಗ ಪೈಪ್ ಹಚ್ತೀವಿ ಸರ್, ಆ ಟೈಪ್ ಪೈಪ್ ಹಚ್ತೀವಿ ನಾವಿಲ್ಲಿ. ಈ ಡ್ರಿಪ್ ಇರಿಗೇಷನ್ ಮಾಡಿಲ್ವಾ? ಸ್ವಲ್ಪ ಇದಕ್ಕೆ ಹಚ್ಚಿಲ್ಲ ಸರ್, ಡ್ರಿಪ್ಷನ್ ಇಲ್ಲ, 1/2 ಇಂಚ್ ನೀರ್ ಪೈಪ್. ಆ ಪೈಪ್ ಲಿಂದ ಬಿಡ್ತೀವಿ ಸರ್, ಒಂದೊಂದ್ ಗಿಡಕ್ಕೆ ಇಷ್ಟು ಬಿಡ್ಬೇಕಂತ ಹೋಗ್ತೀವಿ. ರೌಂಡ್ ಮಾಡಿ ಮಾಡಿ ಅದ್ರೊಳಗೆ ನೀರ್ ಬಿಡೋದು. ನಮ್ಮ ನೀರ್ ಕಡಿಮೆ ಇದೆ, ನೀರ್ ಕಡಿಮೆ ಇದ್ರೆ ಈಗ ಅಲ್ಲ, ನೀರ್ ಕಡಿಮೆ ಇರೋದಕ್ಕಾಗಿನೇ ಡ್ರಿಪ್ ಇರಿಗೇಷನ್ ಮಾಡಿರೋದು ಸರ್. ನೀರು ಪ್ರೆಷರ್ ಇಲ್ಲ ಸರ್, ಚಾಲು ಮಾಡಿದ್ರೆ, ಚಾಲು ಮಾಡಿದ್ರೆ 10 ನಿಮಿಷ 15 ನಿಮಿಷ ಅಷ್ಟೇ ಬರ್ತದೆ ನೀರು, ಮತ್ತೆ ಸ್ಟಾಪ್ ಆಗ್ಬಿಡ್ತೈತಿ, ಮತ್ತೆ 1 ಗಂಟೆ ಬಿಟ್ಟ ಮೇಲೆ ಮತ್ತೆ ಬರುತ್ತೆ. ಕಂಟಿನ್ಯೂ ಇದ್ರೆ ಕೆಲವರು ರೈತರು ಏನ್ ಮಾಡೋದು, ಸ್ಟಾಕ್ ಮಾಡ್ಕೊಂಡು ಸಣ್ಣ ಪೈಪ್ ಲೈನ್ ಗಳನ್ನ ಹಾಕೊಂಡು ಹನಿ ಹನಿ ಬೀಳೋದು ಮಾಡ್ಕೊಳ್ತಾರೆ. ಅವ್ರು ನೋಡ್ಲಿಕ್ಕೆ ಇಲ್ಲ, ಇದು ನೀರ್ ಬರಲ್ಲ, ಇದಿಷ್ಟ ಆಗ ಸಾಕಾಗಲ್ಲ ನೀರ್ ಅಂತ ಹೇಳಿದ್ರು ಸರ್. ಅಡಿಕೆಗೆ ನೀರ್ ಬೇಕಲ್ವಾ? ಹೇಗೆ ಅದನ್ನೇ ಬಿಡ್ತಾರೆ ಸರ್. ಅಡಿಕೆಗಳಿಗೆ ಆಗುತ್ತಾ? ಅಡಿಕೆ ಆಗುತ್ತೆ ಸರ್, ಮತ್ತೆ ಬೇರೆ ಆಗಲ್ಲ. ನಾವು ಅದನ್ನ ದಿನ ಪೋಷಣೆ ಮಾಡ್ಕೊಂಡಿನಿ, ಬೆಳಿಗ್ಗೆ ಒಂದ್ ಅರ್ಧ, ತಿರುಗ ಮೊದಲು ಒಂದ್ ಅರ್ಧ ನೀರ್ ಸ್ಟಾಕ್ ಮಾಡ್ಕೊಂಡು ಬೆಳಿಗ್ಗೆ ಒಂದ್ ಅರ್ಧ ಮುಗಿಸಿ, ತಿರುಗ ಮೊದಲು ಒಂದ್ ಅರ್ಧ ಮುಗಿಸ್ತೀನಿ. 24 ಗಂಟೆ ಟರ್ನ್ ಓವರ್ ಮಾಡ್ಕೊಂಡಿರ್ತೀನಿ ನೀರನ್ನು. ಅದೇ ನೀರ ನಮ್ದು ನೀರಿನ ಟ್ಯಾಂಕರ್ ನಮ್ದೇ ಇದೆ, ನೀರ್ ಸ್ಟಾಕ್ ಮಾಡ್ಕೊಂತೀನಿ, ಸ್ಟಾಕ್ ಮಾಡ್ಕೊಂಡು ನಾನು ಯಾವ ಬೇಕಾದ್ರೂ ಬಿಟ್ಕೊಂತೀನಮ್ಮ. ಬೆಳಿಗ್ಗೆ ಒಂದ್ ದಿವಸ ಒಂದ್ ಹಾಫ್ ನಡ್ಕೊಂಡು ತಿರುಗ ಮೊದಲು ಒಂದ್ ಹಾಫ್ ಈ ಟೈಪ್ ಮಾಡ್ಕೊಂಡು ಗಿಡಗಳನ್ನ ಬಯಸಿದ್ದೆ. ಈಗ ಮಾಲತಿಯ ಮರೆ ಹೇಳ್ರಿ ಸರ್, ಒಂದು ನೀವ್ ಈ ಕೋಳಿ ಸಾಕಾಣಿಕೆ ಲಾಭದಾಯಕ ಅಂತ ನಿಮ್ಗೆ ಅನುಭವ, ಒಂದ್ ಮೊಟ್ಟೆನ 20 ರೂಪಾಯಿ ಅಂದ್ರೆ ಕೋಳಿನೂ ರೇಟ್ ಜಾಸ್ತಿ ಇರ್ತದೆ. ಇದು ಯಾವಾಗ ಯಾವಾಗ ರೊಟೀನ್ ಆಗ್ತಾ ಇರ್ತದೆ ಅಂತ, ಯಾವ ಹಂತದಲ್ಲಿ ಕೋಳಿಗಳನ್ನ ತಗೊಂಡು ಹೋಗ್ತಾರೆ, ತಿಂಗಳ ತಿಂಗಳ ಇರ್ತದೆ ಇದು ಮಾರಾಟ? ಪ್ರಾಬ್ಲಮ್ ಇಲ್ಲ ಸರ್, ಯಾವಾಗ ಬೇಕಾದ್ರೂ ತಗೊಂಡು ಹೋಗ್ಬೋದು, ಯಾವಾಗ ಬೇಕಾದ್ರೂ ಮಾರ್ಬೋದು. ಅಂದಾಜು ಅಂದಾಜು ಒಂದು ತಿಂಗಳಿಗೆ ಇಷ್ಟ ಆದಾಯ ನಾನು ಕೋಳಿ ಸಾಕಾಣಿಕೆಯಿಂದನೇ ತಗೊಳ್ತಿದ್ದೀನಿ ಅಂತ ಹೇಳ್ಬೋದು ನೀವು? ಸರ್ ಎಷ್ಟು ತಗೊಳ್ತೀರಿ? ತಿಂಗಳಿಗೆ 2000 ರೂಪಾಯಿ ತಗೊಂತೀನಿ ಸರ್, ಬರೀ ಮೊಟ್ಟೆಯಿಂದ. ಬರೀ ಮೊಟ್ಟೆಯಿಂದನೇ? ಮೊಟ್ಟೆಯಿಂದ. ಕೋಳಿಗಳು ಮಾರಾಟ ಆದ್ರೆ ಅದು ಬೇರೆ? ಅದು ಬೇರೆ ಸರ್. ಕೋಳಿಗಳು ಹೋಗ್ತಾ ಇರೋದು ಬೆಳೆದಂಗೆಲ್ಲ ನೀವು ಮಾರಾಟ ಮಾಡ್ತೇನೆ. ಬೇರೆ ಕಡೆ ಕೊಡ್ತೀರಾ ನೀವು ಬಂದು ತಗೊಂಡು ಹೋಗ್ತಾರ? ಕೋಳಿ ಕೋಳಿ ಕೊಟ್ಟಿಲ್ಲ ಸರ್ ಇದುವರೆಗೆ. ಏನೋ ಪರಿಚಯ ಇದ್ದಾರೆ ಮತ್ತೆ ಸ್ವಲ್ಪ ಹೆಚ್ಚು ಕಡಿಮೆ ಕೊಟ್ಟು ಕಳಿಸಿವಿ ಸರ್. ಆಮೇಲೆ ಮೊಟ್ಟೆ ಮಾತ್ರ ಮಾರಿದ್ದೀನಿ ಸರ್. ಕೋಳಿನೇ ಮಾರ್ಬೇಕಂತ ಬಹಳ ಆಸೆ ಇತ್ತು ಸರ್. ದೊಡ್ಡ ಪ್ರಮಾಣದಾಗ ಮಾಡಿ. ಈಗ ಮಾಲತೇಮೂರು ಹಡಗಲಿಯ ಪುರಸಭೆಯ ಕೌನ್ಸಿಲರ್ ಕೂಡ ಹೌದಂತ ಕೇಳಿದ್ವಿ ನಾವು. ಹೌದು ಸರ್. ಈಗ ಎಷ್ಟು ಅವಧಿ ಮುಗಿಸಿದ್ರಿ ನೀವು, ಎಷ್ಟು ದಿನಗಳು ಮುಗಿಸಿದ್ರಿ ಕೌನ್ಸಿಲರ್ ಆಗಿ? ಇವಾಗ ಒಂದು ವರ್ಷ ಆಯ್ತು ಸರ್. ಅಂದ್ರೆ ನಮ್ಮ ನಾಮನೆಟ್ ಸದಸ್ಯರು ಮಾಡಿರಿ. ಓ, ನಾಮ ನಿರ್ದೇಶನ. ನಿಮ್ಗೆ ಜಾಸ್ತಿ ಜವಾಬ್ದಾರಿ ಇರ್ತದ ಹೇಗೆ? ಜವಾಬ್ದಾರಿ ಇರ್ತದೆ ಸೇಮ್ ಸರ್. ನಾಮ ನಿರ್ದೇಶಕ ಸದಸ್ಯರಿಗೆ ಸ್ವಲ್ಪ ಪವರ್ ಕಡಿಮೆ. ನೀವು ಮೀಟಿಂಗ್ ಅಲ್ಲಿ ನೀವು ಸಮಸ್ಯೆಗಳ ವಿರುದ್ಧ ಆಗ್ರಹಿಸ್ತೀರಿ. ಕೌನ್ಸಿಲರ್ ಆಗಿ ನಿಮ್ಮ ಓಣಿಯಲ್ಲಿ ಏನೇನ್ ಕೆಲಸಗಳನ್ನ ಮಾಡಿ ನಿಮ್ಗೆ ಸಮಾಧಾನವನ್ನು ತಗೊಂಡಿದ್ರಿ? ನಾನು ತೃಪ್ತಿ ಅನ್ಸಿದೆ ಇಂತ ಕೆಲಸ ಮಾಡಿಸಿದೆ ಅಂತ. ಚರಂಡಿಗಳು ಇದು ಮಾಡಿಸಿದ್ವಿ ಸರ್, ಕ್ಲೀನ್ ಮಾಡಿಸಿದ್ವಿ. ಆಮೇಲೆ ಏನಾರ ಸಮಸ್ಯೆ ಸಣ್ಣ ಪುಟ್ಟ ಸಮಸ್ಯೆ ಇದ್ರ ಮತ್ತೆ ಈಗ ಈ ಬರ್ರಿ ಅಂತ ಕರೆದ್ರೆ ನಲ್ಲಿ ಆಗ್ಲಿ ಇನ್ನೊಂದಾಗ್ಲಿ ಹೋಗ್ತೀವಿ ಸರ್ ಕರ್ಕೊಂಡ್ರ ಜನರನ್ನ. ಈಗ ನೀವು ಕೌನ್ಸಿಲರ್ ಹೌದು, ಕೃಷಿಯ ಅನುಭವನೂ ಇದೆ, ಇವೆಲ್ಲ ಕೆಲವು ಉಪಕಸಬಗಳನ್ನು ಮಾಡಿದ್ರೆ ಲಾಭದಾಯಕವಾಗ್ತದೆ. ಯಾಕೆ ನೀವು ಪುರಸಭೆಯ ಅಧಿಕಾರವನ್ನ ಈ ಕೃಷಿ ಕಡೆಗೆ ಮಹಿಳೆಯರಿಗೆ ಉಪಕಸಬಗಳನ್ನ ಮಾಡ್ಕೊಳ್ಳೋದಕ್ಕೆ ಪ್ರೇರಣೆ ತರಬೇತಿ ಇಂಥವನ್ನೆಲ್ಲ ಮಾಡುವ ಪ್ರಯತ್ನ ಮಾಡಬಹುದಲ್ಲ? ಮಾಡ್ತೀನಿ ಸರ್, ಖಂಡಿತ ಮಾಡ್ತೀನಿ. ಈ ಹಿಂದೆ ಏನಾದ್ರೂ ಆತರ ಮಾಡಿಲ್ಲ ಸರ್, ಮಾಡಿಲ್ಲ, ಇನ್ಮೇಲೆ ಮಾಡ್ಬೇಕು ಸರ್. ಅನುಭವ ಕಮ್ಮಿ ಸರ್, ಯಾಕಂದ್ರೆ ಇದು ಫಸ್ಟ್ ಅಲ್ಲ ಸರ್, ಹೊಲದಾಗ ಬಂದು ಉಳ್ಕೊಂಡಿರತ್ ನಾವು. ಎಲ್ರು ಹೆಂಗಿರ್ತೀರಿ ಅಡವ್ಯಾಗ ಹೆಂಗಿರ್ತೀರಿ ಅಂತ ಕೇಳ್ತಾರೆ ಸರ್. ಏನ ಪ್ರಾಬ್ಲಮ್ ಏನಿಲ್ಲ, ಇರ್ಬೋದು ಇರ್ಬೋದು ಅಂತ ಅನ್ಸಿತು. ಈಗ ನುಗ್ಗೆ ಇನ್ನು ಎಲ್ಲಿವರೆಗೂ ನಿಮ್ಗೆ ಇದು ಬೆಳೆ ಸಿಗ್ತಾನೆ ಹೋಗ್ತದೆ? ಇನ್ವೆಸ್ಟ್ ಸ್ಟಾರ್ಟ್ ಸರ್, ಅದೇ ಇನ್ವೆಸ್ಟ್ ಸ್ಟಾರ್ಟ್ ಆಗುತ್ತೆ. ಅದೊಂದು ಐದು ಆರು ತಿಂಗಳು ಇರುತ್ತೆ ಸರ್. ಆರು ತಿಂಗಳು ಇರ್ತದೆ. ಆಮೇಲೆ ನೀವು ಅದನ್ನ ಮತ್ತೆ ಅದನ್ನ ಗಿಡ ಕಟಾವ್ ಮಾಡುತ್ತೆ? ಕಟಾವ್ ಮಾಡ್ತೀವಿ. ಕಟಾವ್ ಮಾಡೋದು. ಅದ್ ತೆಗೆದು ಮತ್ತೆ ಬೇರೆ ಏನಾರು ಹಾಕ್ಬೇಕಾ ಹೇಗೆ? ಇಲ್ಲ ಸರ್, ಅದ್ರಲ್ಲಿ ನಡಕ್ಕೆ ಏನಾರ ಅವಾಗ ಮತ್ತೆ ಮಳೆಗೆ ನೆಕ್ಸ್ಟ್ ಮಳೆಗಾಲಕ್ಕೆ ಏನಾರ ಸಂಜೆ ಆಗ್ಲಿ ನಡಕ್ಕೆ. ಬಟ್ ಅಡಿಕೆ ಮರಗಳು ದೊಡ್ಡ ಆಗೋವರೆಗೂ ನೀವು ಬೇರೆ ಬೇರೆ ಬೆಳೆಯನ್ನ ಬೆಳಿಬಹುದು. ಈ ಅಡಿಕೆ ಮಧ್ಯದಲ್ಲಿ ಹಾಕಿರ್ತಕ್ಕಂಥ ನುಗ್ಗೆ ಏನಿದೆಯಲ್ಲ, ಯಾವ ತಳಿ ಇದು, ಈ ತಳಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಅಂತ ನಿಮ್ಗೆ ಈ ತರದ ಸಂದೇಶ ತರಬೇತಿ ಎಲ್ಲಿಂದ ಇತ್ತು ಅನ್ಮತಪ್ಪರೆ? ಕೃಷಿ ಇಲಾಖೆಯಿಂದ ತಗೊಂಡ್ಬಂದಿರೋದ್ರಿಂದ ಅಲ್ಲಿ 10 ರೂಪಾಯಿ ಒಂದ್ ಸಸಿ ಸರ್. ಅದು 10 ರೂಪಾಯಿ ಸಸಿ ತಗೊಂಡ್ಬಂದು ನಾವು ಒಂದ್ 1,000 ಗಿಡ ತಗೊಂಡಿದ್ವಿ. ಅಲ್ಲಿ 10 ರೂಪಾಯಿ ತಗೊಂಡು ಇಲ್ಲಿ ನೆಟ್ಟಿ ಸರ್. ಅವ ಹೆಚ್ಚು ಸ್ವಲ್ಪ ಕಷ್ಟಪಟ್ಟಿವ್ರು ನೀರು ಬೆಳೆ ಹೋಯ್ತಾಗೆ. ನಮ್ ಕೋಳಿ ಕೆತ್ತರೋದಕ್ಕೂ ಅದು ಇದ್ ಮಾಡೋದಕ್ಕೂ ಸ್ವಲ್ಪ ತೊಂದರೆ ಬಿಟ್ಟಿವಿ. ಆದ್ರೂ ಹತ್ತಿರ ಸರ್ ಚೆನ್ನಾಗಿದೆ. ಈಗ ಒಳ್ಳೆ ನೆಕ್ಸ್ಟ್ ಈ ಫಲ ಕೊಡುವಂತ ಮನಸ್ಸಿಗೆ ಅನ್ಸಿಸ್ತದೆ. ಎಷ್ಟು ಕೆಜಿ ಸಿಗುತ್ತೆ ನಿಮ್ಗೆ ಕಟಾವ್ ಬಂದಾಗೆ? ಹೊಸಲ ಒಂದು ಒಂದು 30 ಕೆಜಿ ಮೇಲೆ ಬಾ ಸರ್. ಹೊಸಲ ಒಂದು 30 ಕೆಜಿ ಮೇಲೆ ಬಾ ಸರ್. ಅಲ್ಲಿ ಹೆಂಗೆ ಮಾರ್ಕೆಟಲ್ಲಿ ತೂಕದ ಲೆಕ್ಕದಲ್ಲಿ ಕೊಡ್ತೀರಾ? 50 ರೂಪಾಯಿ ಕೆಜಿ, 50 ರೂಪಾಯಿ ಕೆಜಿ ಸರ್. ಕೆಜಿ 40 ರೂಪಾಯಿ, 50 ರೂಪಾಯಿ ಕೆಜಿ ತಗೊಂತಾರೆ ಸರ್. ಡಿಮ್ಯಾಂಡ್ ಬಂದಪ್ಪ ಅಂದ್ರೆ 100 ರೂಪಾಯಿ ಕೆಜಿ ತಂಗ ಹೋಗುತ್ತೆ ಸರ್. ಹೋಗುತ್ತೆ, ಹೋಗುತ್ತೆ. ಬಂದ್ರೆ ನಿಮ್ಗೆ ನುಗ್ಗೆ ಲಾಭದಾಯಕ ಅನ್ಸಿದ್ಯಾ? ಲಾಭ ಆಗುತ್ತೆ ಸರ್. ನೆಕ್ಸ್ಟ್ ಈ ಸಲ ಆಗೋದ್ರಿ, ಈ ಸಲ ಈ ಸಲ ಚೆನ್ನಾಗಿದೆ. ಪೀಕು ಚೆನ್ನಾಗಿ ಕುದುರಾಣಿ, ಹೂ ಚೆನ್ನಾಗಿ ಬಿಟ್ಟಿದೆ ಸಲ. ಈ ಸಲ ಲಾಭ ಆಗ್ಬೋದು ಅಂತ ನನ್ನ ಮನಸ್ಸಿಗೆ ಅನಿಸ್ತದೆ ಸರ್. ನುಗ್ಗೆ ಬೆಳೆಯಲ್ಲಿ ಸಮಸ್ಯೆಗಳು ಏನು? ಚುಕ್ಕಿ ರೋಗ ಬರುತ್ತೆ ಸರ್. ಅಂದ್ರೆ ಚುಕ್ಕಿ ರೋಗ ಬರುತ್ತೆ ಯಾವ ಹಂತದಲ್ಲಿ ಬರುತ್ತೆ? ಹಳದಿ ಒಂದು ಕಟಾವ್ ಆದ್ಮೇಲೆ ಒಂದ್ 2 ತಿಂಗಳಿಗೆ 3 ತಿಂಗಳಿಗೆ ಬರುತ್ತೆ ಸರ್. ಅದು ಕಟಾವ್ ಆದ್ಮೇಲೆ 2 ತಿಂಗಳಿಗೆ ಸ್ಟಾರ್ಟ್ ಆಗುತ್ತೆ. ಅದು ಬೆಳೆ ಚುಕ್ಕಿ ರೋಗ ಬರುತ್ತೆ. ಆ ಚುಕ್ಕಿ ರೋಗ ಬಂದ್ಕೊಳಗೆ ಎಲಿ ಎಲ್ಲ ಉದುರಿ ಬಿಡುತ್ತೆ. ಮತ್ತೆ ನಾವು ಅವಾಗ ಮೆಡಿಸಿನ್ ಹಾಕಿ ಔಷಧಿ ಹೊಡಿಸಿದ ಮೇಲೆ ಮತ್ತೆ ಅದು ಬರ್ಲಿಕ್ಕೆ ಒಂದ್ 15 ದಿವಸ ಬೇಕು ಎಲಿ ಬರ್ಲಿಕ್ಕೆ. ಎಲೆ ಎಲ್ಲ ಉದುರಿ ಬಿಡ್ತೈತೆ. ಎಲೆ ಉದುರಿದ ಮೇಲೆ ನಾವು ಔಷಧಿ ಎಲ್ಲ ಕ್ರಿಮಿನಾಶಕ ಮಾಡಿ ಮಾಡಿಸಿದ ಮೇಲೆ ಒಂದ್ 15 ದಿನಕ್ಕೆ ಮತ್ತೆ ಅವಾಗ ಬರುತ್ತೆ. ಈಗ ಅಡಿಕೆ ಅದನ್ನು ನೀವು ಕಾಯ್ಬೇಕಾಗಿದೆ, ಅದನ್ನು ಅದಕ್ಕೂ ಏನ್ ಸಮಸ್ಯೆ ಇದೆ, ಏನೆಲ್ಲ ನೋಡ್ಕೋಬೇಕಾಗಿದೆ, ಅದ್ರ ನಿರ್ವಹಣೆ ಏನೇನ್ ಮಾಡ್ತಾ ಇದ್ರೆ? ಅಡಿಕೆದು ಔಷಧಿ ಅದಕ್ಕೆ ಹಳದಿ ಬರಬಾರ್ದು. ಹಳದಿ ಎಲಿ ಕಟ್ ಆಗ್ತೈತ್ರಿ, ಎಲಿ ಎಲಿ ಕಟ್ ಆಗದಂಗ್ ನೋಡ್ಕೋಬೇಕು. ಹಳದಿ ತರ ಬರ ನೋಡ್ಕೋಬೇಕು ನಾವು. ನೀರಂತ ಅದಕ್ಕೆ ಬೇಕೇ ಬೇಕು. 24 ಗಂಟೆ ನೀರು ಟರ್ ಆನ್ ಆಗ್ತಿರ್ಬೇಕು, ಅದಕ್ಕೆ ನೀರು ಬೇಕೇ ಬೇಕು. ಅದಕ್ಕೆ ಅಂದ್ರೆ ಸಣ್ಣ ನೀರಲ್ಲ, 24 ಗಂಟೆ ನಾನು ಟರ್ ಓವರ್ ಮಾಡ್ಕೊತಿರ್ತೀನಿ. ನನಗೆ ಎಷ್ಟು ಕಷ್ಟ ಆಗಲಿ ಅದಕ್ಕೆ ನೀರು ಬಿಡ್ತೀನಿ. ಈಗ ನಿಮ್ಮ ಭೂಮಿಯಲ್ಲಿ ಬೆಳೆಗಳ ವೈವಿಧ್ಯತೆ ಹೆಚ್ಚಿದೆ. ನುಗ್ಗೆ ಇದೆ, ಮತ್ತೆ ಇದನ್ನ ತೆಗೆದು ನೀವು ಮತ್ತೆ ಅಲಸಂದೆ ಆಗ್ತೀವಿ ಅಂತ ಹೇಳ್ತೀರಿ. ಭೂಮಿಯ ಫಲವತ್ತತೆಯನ್ನ ನೀವು ಕಾಪಾಡ್ಕೊಂಡು ಹೋಗೋದು ಬಹಳ ಮುಖ್ಯ. ಏನೇನ್ ಮಾಡ್ತಾ ಇದ್ರಿ ಭೂಮಿಗೆ, ಭೂಮಿಯ ಫಲವತ್ತತೆಯನ್ನು ಉಳಿಸ್ಕೊಳ್ಳೋದಕ್ಕೆ ನೀವು ಏನೇನ್ ಕೊಡ್ತಾ ಇದೀರಾ? ಸಗಣಿ ಗೊಬ್ಬರ ಹಾಕ್ತೀವಿ, ಯೂರಿಯಾ ಗೊಬ್ಬರ ಮೇನ್, ಸಗಣಿ ಗೊಬ್ಬರ ಮೇನ್. ದನಕರುಗಳು ಇದಾವೆ ನಿಮ್ಮ? ಇಲ್ಲ, ತಗೊಂತೀರಿ. ಖರೀದಿ ಮಾಡ್ತೀನಿ ಸಗಣಿ ಗೊಬ್ಬರ ಅಂತ. ನೀರೊಳಗೆ ಸ್ಟಾಕ್ ಮಾಡ್ಕೊಂಡು ಅದನ್ನ 1 ತಿಂಗಳ 2 ತಿಂಗಳ ನೀರ್ ಮಾಡ್ಕೊಂಡು ದ್ರವ ರೂಪದಲ್ಲಿ ಹಾಕ್ತೀನಿ ಸರ್. ಒಂದೊಂದು ಗಿಡಕ್ಕೆ ಒಂದೊಂದು ಜಗ್ ಅದನ್ನ ಹಾಕಿದ ಬಂದ್ರೆ ಸ್ವಲ್ಪ ಗಿಡಗಳು ಹಸಿರು ಕಲರ್ ಇರುತ್ತೆ, ಹಳದಿ ಕಲರ್ ಹೋಗಲ್ಲ. ಅದು ಹೋಗಲ್ಲ, ಹೋಗಲ್ಲ. ಚಿಕ್ಕಿ ರೋಗ ಬರಲ್ಲ ಅದಕ್ಕೆ. ಮೇನ್ ಅದಕ್ಕೆ ಸಗಣಿ ನೀರು ಇಪ್ಪ ಮೇನ್ ಅದಕ್ಕೆ. ಸಗಣಿ ನೀರು ಹಾಕಿದ್ಮೇಲೆ ಗಿಡಗಳು ಚೆನ್ನಾಗಿದ್ದಾರೆ, ಚೆನ್ನಾಗಿದೆ. ಆಮೇಲೆ ಮೇನ್ ಅದಕ್ಕೆ ನೆರಳು ಬೇಕು. ಆ ನೆರಳಿಗೋಸ್ಕರ ನುಗ್ಗೆ ಗಿಡ ಹಾಕಿದೆ. ಓ, ಆ ಅಡಿಕೆಗೆ ನೆರಳು ಬೇಕು, ಸ್ವಲ್ಪ ತಂಪಾದ ವಾತಾವರಣ ಇದಪ್ಪ ಅಂದ್ರೆ ಅದ್ರ ನೆರಳು ಬಿದ್ದಪ್ಪ ಅಂದ್ರೆ ಗಿಡಗಳಿಗೆ ಎಫೆಕ್ಟ್ ಆಗಲ್ಲ. ಎಲಿಗಳು ಕಟ್ ಆಗಲ್ಲ, ಅದಕ್ಕೆ ಹಳದಿ ಕಲರ್ ರೋಗ ಬರಲ್ಲ ಅದಕ್ಕೆ. ಅದಕ್ಕೆ ಮೇನ್ ನೆಳ್ಳು. ಸೊ ಇದು ನಿಮ್ಗೆ ಎರಡು ರೀತಿಯಿಂದ ನುಗ್ಗೆಕಾಯಿ ಬಿಡುತ್ತೆ, ನುಗ್ಗೆಕಾಯಿ ಬರುತ್ತೆ. ಸೊ ಅದಕ್ಕೆ ನೆರಳು ಬೇಕಾಗುತ್ತೆ, ನೆರಳು ಬೇಕಾಗುತ್ತೆ ಅಂತ. ಬೇರೆ ಗಿಡಗಳು ನೆರಳು ಕೊಡುವಂತ ಅಂದ್ರೆ ಮತ್ತೆ ನಿಮ್ಗೆ ಕಷ್ಟ, ಅದಕ್ಕೆ ಲಾಭ ಸಿಗಲ್ಲ. ಬೇರೆ ಗಿಡ ಆಗಿದಪ್ಪ ಅಂದ್ರೆ ಲಾಭ ಸಿಗಲ್ಲ, ನಿಮ್ಗೆ ಲಾಭ ಸಿಗಲ್ಲ. ಇದು ಎರಡು ರೀತಿಯಿಂದ, ಎರಡು ರೀತಿಯಿಂದ ಆಗುತ್ತೆ. ನೆರಳು ಬರುತ್ತೆ ಪ್ಲಸ್ ಲಾಭ ಆಗುತ್ತೆ. ಈಗ ಮಾಲತೆ ಮರೆ, ಕೋಳಿ ಸಾಕಾಣಿಕೆ ಬಗ್ಗೆ ಹೇಳ್ತಾ ಇದ್ರಿ ನೀವು, ಇದ್ರ ಜೊತೆಗೆ ಬೇರೆ ಏನೇನು ಹೊಲದಲ್ಲಿ ನೀವೇನೇನು ಕೆಲಸ ಮಾಡ್ತಾ ಇರ್ತೀರಿ? ಕಳೆ ತೆಗಿತೀನಿ ಸರ್, ಕಳೆ ತೆಗಿತೀನಿ. ಆಮೇಲೆ ಅವರು ಗೊಬ್ಬರ ಎಲ್ಲ ಇದು ಮಾಡ್ತಿದ್ರ, ಸಗಣಿ ಗೊಬ್ಬರಕ್ಕೆ ಅದಕ್ಕೆ ಬೆಲ್ಲ, ಆಮೇಲೆ ಕಡ್ಲೆ ಹಿಟ್ಟು, ಆಮೇಲೆ ಸ್ವಲ್ಪ ರಾಗಿ ಹಿಟ್ಟು ಎಲ್ಲ ಮಿಕ್ಸ್ ಮಾಡಿ ಬಿಡ್ತಿದ್ರ ಸರ್ ಗಿಡಗಳಿಗೆ. ಹೌದಾ? ಬೆಲ್ಲ ಹಾಕ್ತಾರ ಸರ್, ಶೇಂಗಾ ಹಿಟ್ಟು, ಕಡ್ಲೆ ಹಿಟ್ಟು. ಯಾವ ಗಿಡಗಳಿಗೆ ಅದು? ಅಡಿಕೆ ಗಿಡಕ್ಕೆ. ಅಂದ್ರೆ ಈಗ ಅಡಿಕೆ ಗಿಡಗಳು ಚೆನ್ನಾಗಿ ಬೆಳಿಬೇಕಂದ್ರೆ ಇವೆಲ್ಲ ಮಾಡ್ಬೇಕು. ಈ ತರಬೇತಿ ಎಲ್ಲ ಹಿಂಗ್ ಮಾಡ್ಬೇಕು ಹಂಗ್ ಮಾಡ್ಬೇಕಂತ ಈ ಮಾಹಿತಿ ಎಲ್ಲ ಎಲ್ಲಿ ತಗೊಂಡ್ರಿ? ಅಗ್ರಿಕಲ್ಚರ್ ಆಫೀಸರ್ ಒಬ್ರು ಹೇಳಿದ್ರೆ ನನಗೆ, ಒಂದ್ ನೀರಿನ ಟ್ಯಾಂಕರ್ ತಗೋ, ಅದರಲ್ಲಿ ಗೋಮಂತ್ರ ಪ್ಲಸ್ ಬೆಲ್ಲ ಅಷ್ಟಿನ ಪುಡಿ ನಮ್ ಕಡಲೆ ಇಟ್ಟು ಮಿಕ್ಸ್ ಮಾಡಿ 15 ಸಾವಿರ ಬಿಟ್ಬಿಡೋದನ್ನ. ಅದ್ ಬರೀ ತಿರುಕಿದ್ದ ಅಷ್ಟೇ ಇರೋ ನೀನು. 15 ಆದ್ಮೇಲೆ ಅವಾಗ ಒಂದ್ ಬಕೆಟ್ ನೀರ್ ತಗೊಂಡು, ಬಕೆಟ್ ತಗೊಂಡು ಒಂದೊಂದ್ ಗಿಡಕ್ಕೆ ಒಂದೊಂದ್ ಜಗ್ಗು ನೀವು ಆ ರೀತಿ ಕೊಡ್ತಾ ಬರ್ತೀನಿ ಸರ್. ಅದನ್ನ ಹಾಕಿದ್ಮೇಲೆ ಗಿಡಗಳು ಚೆನ್ನಾಗಿದ್ದಾರೆ. ಇನ್ನು ಎಷ್ಟು ವರ್ಷಗಳ ನಂತರ ನಿಮ್ಗೆ ಇದು ಇಳುವರಿ ಕೊಡ್ಲಿಕ್ಕೆ ಶುರು ಆಗುತ್ತೆ? ನಮಗೆ ಅದು 5 ವರ್ಷದಿಂದ ಅಂತ ಹೇಳಿದಾರೆ ಅವರು, ಮಲೆನಾಡು ಏರಿಯಾದಲ್ಲಿ 5 ವರ್ಷದಿಂದ ಹೇಳಿದಾರೆ. ಸೊ ನಮ್ದು ಹಾಕಿ 2 ವರ್ಷ ಇದು. ಹಡಗಲಿಯಲ್ಲಿ ಅಡಿಕೆ ಬೆಳೆಗಾರರು ಇದಾರ, ಬೆಳೀತಾ ಇದಾರ? ಬೆಳಕಿದಾರ್ರಿ. ಎಲ್ಲೆಲ್ಲಿ ಬೆಳೀತಿದ್ದಾರೆ? ಇದಾರೆ ಸರ್, ರಾಜವಾಳದಲ್ಲಿ ಬೆಳೆದಿದ್ದಾರೆ ಸರ್. ಆಮೇಲೆ ಈ ಕಡೆಗೆ ಕೊಂಬಳಿ, ಕಾಗನೂರು, ನವಲಿ, ಆ ಕಡೆಗೆ ಬೆಳೀತಿದ್ರು ಸರ್. ಒಳ್ಳೆ ಇಳುವರಿ ಸಿಗ್ತಾ ಇದೆಯಾ? ಸಿಕ್ಕಿದ್ರು ಸರ್, ಎಲ್ರು ನಮ್ಮ ಹತ್ರ ಬೆಳೆದ್ರ ಸರ್. ಈಗ ಸದ್ಯಾಗ ಒಂದು ಒಬ್ರು ಇಬ್ಬರಿಗೆ ಇಳುವರಿ ಸಿಕ್ಕಿದೆ. ಸಿಕ್ಕಿದೆ ಸಿಕ್ಕಿದೆ ಸರ್, ಚೆನ್ನಾಗಿ ತಗೊಂಡಿದ್ರು ಸರ್, ಲಕ್ಷಾಂಗಟ್ಲಿ ತಗೊಂಡಿದ್ರು. ಸೊ ಅಡಿಕೆ ಲಾಭದಾಯಕ ಆಗಿರೋದ್ರಿಂದ ಶುರು ಮಾಡ್ಕೊಂಡಿದ್ದೀರಿ. ಅದ್ರೊಳಗೆ ಏನ್ ಹಾಕೋಬಹುದು? ಹಣ್ಣಿನ ಗಿಡ ಹಾಕೋಬಹುದು, ಟಮಾಟೆ ಗಿಡ ಹಾಕೋಬಹುದು, ಚೆಂಡು ಹೂವಿನ ಗಿಡ ಹಚ್ಕೊಂಡಿದ್ದೀವಿ ಸರ್. ಮತ್ತೆ ಮನೆಗೆ ಅಲಸಂದಿ ಹಾಕ್ತೀವಿ ಸರ್, ಅದ್ರಾಗೆ ಒಂದೊಂದು ಅಡಿಕೆ ಗಿಡದಲ್ಲಿ ಒಂದೊಂದು. ಹೆಣ್ಮಕ್ಳು ತೋಟದಲ್ಲಿ ಓಡಾಡ್ತಿದ್ರೆ ಇವೆಲ್ಲವೂ ಸಾಧ್ಯ. ಟೊಮಾಟ ಮನೆಗೆ ಆಗುತ್ತೆ ಸರ್. ಹೌದು, ಅದೇ ಗಂಡ್ ಮಕ್ಕಳಷ್ಟೇ ಓಡಾಡ್ತಾ ಇದ್ರೆ ಮೇನ್ ಕ್ರಾಪ್ ಗಳಿಗೆ ಮಾತ್ರ ಗಮನ ಕೊಡ್ತಾರೆ. ನೀವಿದ್ರೆ ಏನಾದ್ರು ಒಂದಿಷ್ಟು ಟೊಮಾಟೊ ಇರ್ಲಿ, ಅದು ಇರ್ಲಿ, ಇದು ಇರ್ಲಿ ಹೆಚ್ಚಿನ ಜವಾಬ್ದಾರಿ ಅವ್ರದ ಸರ್. ನಾನು ಸಣ್ಣ ಪುಟ್ಟ ನಂದ ಸರ್. ಒಳ್ಳೇದಮ್ಮ, ಅಡಿಕೆ ಕೃಷಿಗೆ ಮುಂದಾಗಿದ್ದೀರಿ, ಅದ್ರ ಜೊತೆಗೆ ಬೇರೆ ಬೇರೆ ಮಧ್ಯದಲ್ಲಿ ನುಗ್ಗೆ ಹಾಕೊಂಡಿದ್ರ, ಬಾಳೆ ಹಾಕೊಂಡಿದ್ರ, ಈ ಮೂಲಕ ಕೃಷಿ ಜೀವನವನ್ನ ಆರಂಭಿಸಿಕೊಂಡು ಈಗಾಗಲೇ 3 ವರ್ಷಗಳನ್ನ ಕಳೀತಾ ಇದ್ದೀರಿ. ನಿಮ್ಮ ಕೃಷಿ ಇನ್ನು ಉತ್ತರೋತ್ತರವಾಗಿ ಬೆಳೀಲಿ ಅಂತ ಆಶಿಸ್ತಾ, ನೀವು ಈ ಭಾಗದಲ್ಲಿ ಒಬ್ಬ ಮಾದರಿ ರೈತ ಕುಟುಂಬವಾಗ್ಲಿ ಅಂತ ಆಶಿಸ್ತಾ, ನಮ್ಮ ಕಿಸಾನ್ ವಾಣಿ ಗ್ರಾಮಾಂತರ ರಂಗದಲ್ಲಿ ತಾವು ಭಾಗವಹಿಸಿ ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕೃಷಿ ಅನುಭವಗಳ ಕುರಿತು ದಂಪತಿಗಳಾದ ಶ್ರೀ ಹನುಮಂತಪ್ಪ ಚಿಂತಿ ಹಾಗೂ ಮಾಲತಿ ಚಿಂತಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇದೀಗ ಕೇಳಿ ರೈತರಿಗೆ ಸಲಹೆಯನ್ನು. ಟೊಮ್ಯಾಟೊ ನಮ್ಮ ರಾಜ್ಯದಲ್ಲಿ ಹೆಚ್ಚಾಗಿ ಬೆಳೆಯುವಂಥ ಜನಪ್ರಿಯ ತರಕಾರಿ. ಈ ತರಕಾರಿ ಎ, ಬಿ ಹಾಗೂ ಸಿ ಜೀವಸತ್ವಗಳನ್ನು ಒದಗಿಸುತ್ತೆ. ಇದನ್ನು ಎಲ್ಲ ಥರದ ಮಣ್ಣುಗಳಲ್ಲೂ ಬೆಳೆಯಬಹುದು. ಚೆನ್ನಾಗಿ ನೀರು ಬಸಿದು ಹೋಗುವಂಥ ಮಧ್ಯಮ ಕಪ್ಪು ಮತ್ತು ಮರಳು ಮಿಶ್ರಿತ ಗೋಡು ಮಣ್ಣು ಈ ಬೆಳೆಗೆ ಸೂಕ್ತ. ತಗ್ಗು ಪ್ರದೇಶ, ನೀರು ನಿಲ್ಲುವ ಮತ್ತು ಆಮ್ಲಯುಕ್ತ ಮಣ್ಣಿನ ಪ್ರದೇಶ ಈ ಬೆಳೆಗೆ ಯೋಗ್ಯವಲ್ಲ. ಉತ್ತಮ ಬೆಳೆ ಪಡೆಯೋದಕ್ಕೆ ಮಣ್ಣಿನ ರಸಸಾರ 6-7 ಇರಬೇಕು. ಸೊರಗು ರೋಗ ಪೀಡಿತ ಮಣ್ಣು ಈ ಬೆಳೆಗೆ ಸೂಕ್ತವಲ್ಲ. ಈ ಬೆಳೆಯನ್ನು ವರ್ಷದ 3 ಮುಖ್ಯ ಕಾಲಗಳಲ್ಲಿ ಅಂದರೆ ಜೂನ್ ಜುಲೈ, ಅಕ್ಟೋಬರ್ ನವೆಂಬರ್ ಮತ್ತು ಜನವರಿ ಫೆಬ್ರವರಿಯಲ್ಲಿ ಬೆಳೆಯಬಹುದು. ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಈ ಬೆಳೆ ಎಲೆ ಮುದುಡು ರೋಗಕ್ಕೆ ತುತ್ತಾಗೋದರಿಂದ ಅವಶ್ಯವಿರುವಂಥ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಸಸಿ ಮಡಿಯಿಂದಲೇ ಪ್ರಾರಂಭ ಮಾಡೋದು ಒಳ್ಳೆಯದು. ಟೊಮೆಟೊ ಬೆಳೆಯಲ್ಲಿ ಅನೇಕ ತಳಿಗಳಿವೆ. ಪೂಸಾ ರೂಬಿ, ಮೇಘ, ರೋಮಾ, ಅರ್ಕ ವಿಕಾಸ್, ಅರ್ಕ ಆಭ, ಅರ್ಕ ಅಲೋಕ್, ಅರ್ಕ ಆಶೀಷ್, ಅರ್ಕ ಆಹುತಿ, ಅರ್ಕ ಮೇಘಾಲಿ, ಸಂಕ್ರಾಂತಿ, ನಂದಿ, ವೈಭವ್, PTR-6, ಇದಕ್ಕೆ ಕೃಷ್ಣೆ ಅಂತ ಕೂಡ ಹೇಳ್ತಾರೆ. ಇದಲ್ಲದೆ ಅನೇಕ ಸಂಕರಣ ತಳಿಗಳು ಕೂಡ ಇವೆ. ಅರ್ಕ ಅನನ್ಯ, ಅರ್ಕ ರಕ್ಷಕ್ ಮತ್ತು ಅರ್ಕ ಸಾಮ್ರಾಟ್ ಎನ್ನುವಂಥವು. ಬಿತ್ತನೆಗೆ ಸಂಕರಣ ತಳಿಯಾದರೆ ಹೆಕ್ಟೇರಿಗೆ 75-100 ಗ್ರಾಂ ಬೀಜ ಬೇಕಾಗುತ್ತೆ. ಕೊಟ್ಟಿಗೆ ಗೊಬ್ಬರ 38 ಟನ್ನಷ್ಟು ಒದಗಿಸಬೇಕಾಗುತ್ತೆ. ಹಾಗೆ ರಾಸಾಯನಿಕ ಗೊಬ್ಬರಗಳಲ್ಲಿ ಸಂಕರಣ ತಳಿಗಳಿಗೆ 250 ಕಿಲೋಗ್ರಾಂ ಸಾರಜನಕ, 250 ಕಿಲೋಗ್ರಾಂ ರಂಜಕ ಹಾಗೂ 250 ಕಿಲೋಗ್ರಾಂನಷ್ಟು ಪೊಟ್ಯಾಷಿಯಂಶ ಒದಗಿಸಬೇಕು. ಇತರೆ ಸುಧಾರಿತ ತಳಿಗಳಿಗಾದರೆ ಬಿತ್ತನೆ ಬೀಜ ಹೆಕ್ಟೇರ್ಗೆ 200-250 ಗ್ರಾಂ, ಕೊಟ್ಟಿಗೆ ಗೊಬ್ಬರ ಹೆಕ್ಟೇರ್ಗೆ 25 ಟನ್, ಹಾಗೆ ರಾಸಾಯನಿಕ ಗೊಬ್ಬರಗಳಲ್ಲಿ 115 ಕಿಲೋಗ್ರಾಂ ಸಾರಜನಕ, 100 ಕಿಲೋಗ್ರಾಂ ರಂಜಕ ಹಾಗೂ 60 ಕಿಲೋಗ್ರಾಂನಷ್ಟು ಪೊಟ್ಯಾಷ್ ಅಂಶ ಒದಗಿಸಬೇಕಾಗುತ್ತೆ. ಒಂದು ಹೆಕ್ಟೇರ್ ಪ್ರದೇಶಕ್ಕೆ ಬೇಕಾಗುವಂಥ ಸಸಿಗಳನ್ನು ತಯಾರು ಮಾಡಿಕೊಳ್ಳೋದಕ್ಕೆ 7.5 ಮೀಟರ್ ಉದ್ದ, 1.2 ಮೀಟರ್ ಅಗಲ ಮತ್ತು 10 ಸೆಂಟಿಮೀಟರ್ ಎತ್ತರ ಇರುವಂಥ 10 ಮಡಿಗಳನ್ನು ತಯಾರು ಮಾಡ್ಕೋಬೇಕು. ಈ ಮಡಿಗಳಿಗೆ 15-20 ಕಿಲೋಗ್ರಾಂನಷ್ಟು ಕೊಟ್ಟಿಗೆ ಗೊಬ್ಬರವನ್ನು, ಹಾಗೆ 0.5 ಕಿಲೋಗ್ರಾಂನಷ್ಟು 15-15-15 ಸಂಯುಕ್ತ ರಾಸಾಯನಿಕ ಗೊಬ್ಬರವನ್ನು ಪ್ರತಿ ಮಡಿಗೂ ಕೊಟ್ಟು ಮಣ್ಣಿನಲ್ಲಿ ಚೆನ್ನಾಗಿ ಬೆರೆಸಬೇಕು. ಬಿತ್ತೋದಕ್ಕೆ ಮೊದಲು ಬಿತ್ತನೆ ಬೀಜವನ್ನು ಟ್ರೈಕೋಡರ್ಮ ಶಿಲೀಂಧ್ರನಾಶಕ ಅಂದರೆ 1 ಕಿಲೋಗ್ರಾಂ ಬೀಜಕ್ಕೆ 50 ಗ್ರಾಂ ಅಥವಾ 1.25 ಗ್ರಾಂ ಥೈರಾಮ್ನಿಂದ ಬೀಜೋಪಚಾರ ಮಾಡಬೇಕು. 7.5 ಸೆಂಟಿಮೀಟರ್ ಅಂತರದ ಸಾಲುಗಳಲ್ಲಿ ಬಿತ್ತನೆ ಮಾಡಬೇಕು ಅಥವಾ ಮಡಿಗಳಲ್ಲಿ ಬೀಜವನ್ನು ಹರಡಿ ತೆಳುವಾಗಿ ಮಣ್ಣಿನಿಂದ ಮುಚ್ಚಬೇಕು. ಬೇಸಿಗೆ ಸಮಯದಲ್ಲಾದರೆ ಮೊಳಕೆ ಬರೋವರೆಗೂ ಮಡಿಗಳಿಗೆ ನೆರಳನ್ನು ಒದಗಿಸೋದು ಒಳ್ಳೆಯದು. ಹಾಗೆ ಪ್ರತಿದಿನ ಸಾಯಂಕಾಲ ನೀರನ್ನು ಒದಗಿಸಬೇಕು. ಬೀಜಗಳು 1 ವಾರದಲ್ಲಿ ಮೊಳಕೆ ಒಡೆದು 3-4 ವಾರಗಳಲ್ಲಿ 13-16 ಸೆಂಟಿಮೀಟರ್ ಎತ್ತರಕ್ಕೆ ಬೆಳೆದು ನಾಟಿಗೆ ಸಿದ್ಧವಾಗ್ತವೆ. ಮುಖ್ಯ ಭೂಮಿಯನ್ನು ಆಳವಾಗಿ ಉಳುಮೆ ಮಾಡಿಕೊಂಡು ಹೆಂಟೆಗಳನ್ನು ಒಡೆದು ಹದ ಮಾಡಿ ನಿರ್ದಿಷ್ಟಪಡಿಸಿದ ಪೂರ್ಣ ಪ್ರಮಾಣದ ಕೊಟ್ಟಿಗೆ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನು ಮಣ್ಣಿನಲ್ಲಿ ಚೆನ್ನಾಗಿ ಬೆರೆಸಬೇಕು. ಆನಂತರ 90 ಸೆಂಟಿಮೀಟರ್ ಅಂತರದ ಬೋಧಗಳನ್ನು ಮಾಡಿಕೊಂಡು ಶಿಫಾರಸು ಮಾಡಿದ 50% ಸಾರಜನಕ, ಪೂರ್ಣ ಪ್ರಮಾಣದಲ್ಲಿ ರಂಜಕ ಹಾಗೂ ಪೊಟ್ಯಾಷ್ ಗೊಬ್ಬರವನ್ನು ಮಣ್ಣಿನಲ್ಲಿ ಹಾಕಿ ಚೆನ್ನಾಗಿ ಬೆರೆಸಬೇಕು. ಆನಂತರ ತೆಳುವಾಗಿ ನೀರನ್ನು ಒದಗಿಸಿ 45 ಸೆಂಟಿಮೀಟರ್ ಅಂತರದಲ್ಲಿ ಬೋದಿನ ಒಂದು ಪಕ್ಕದಲ್ಲಿ ಪ್ರತಿ ಗುಣಿಗೆ 1 ಸಸಿಯಂತೆ ನಾಟಿ ಮಾಡಬೇಕು. ನಾಟಿ ಮಾಡುವಾಗ ಪ್ರತಿ 16 ಟೊಮೆಟೊ ಸಾಲುಗಳಿಗೆ 1 ಸಾಲು ಆಫ್ರಿಕನ್ ಚೆಂಡು ಹೂವನ್ನು ನಾಟಿ ಮಾಡಬೇಕು. ಸಾಮಾನ್ಯವಾಗಿ 40 ದಿನ ಬೆಳೆದ ಚೆಂಡು ಹೂವಿನ ಸಸಿಗಳನ್ನು ಹಾಗೂ 25 ದಿನ ಬೆಳೆದ ಟೊಮೆಟೊ ಸಸಿಗಳನ್ನು ನಾಟಿ ಮಾಡೋದಕ್ಕೆ ಬಳಸಬೇಕು. ನೀರಾವರಿ ಬೆಳೆಗೆ ಪ್ರತಿ ಹೆಕ್ಟೇರ್ಗೆ 250 ಕಿಲೋಗ್ರಾಂ ಪ್ರಮಾಣದಲ್ಲಿ ಎಣ್ಣೆ ಇರುವ ಬೇವಿನ ಹಿಂಡಿಯನ್ನು ಮತ್ತು 5 ಟನ್ನಷ್ಟು ಹಸಿರೆಲೆ ಗೊಬ್ಬರವನ್ನು ಹಾಕೋದ್ರಿಂದ ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದು. ಇದುವರೆಗೆ ರೈತರಿಗೆ ಸಲಹೆ ಕೇಳಿದ್ರಿ. ರೈತ ಮಿತ್ರರೇ, ಇದೀಗ ಕೇಳಿ ಕೆಲವು ರೈತ ಗೀತೆಗಳನ್ನು ವಿವಿಧ ಕಲಾವಿದರ ಧ್ವನಿಯಲ್ಲಿ.